ಪ್ರತಿ ವರ್ಷ ಅಕ್ಕಪಕ್ಕದ ಬೀಗರಿ ನೆಂಟರಿಗೆ ಶೇಂಗಾ ಹೋಳಿಗೆ, ರೊಟ್ಟಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರಳ್ ಚಟ್ನಿ, ಪುಟಾಣಿ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಮ್ದಿ ಫುಡ್ಸ್ ಅವ್ರಿಗೆ ಈಗ ನಾ ಎಲ್ಲಾ ಆರ್ಡರ್ ಮಾಡ್ತೀನಿ. ಹೆಂಗ್ ಆರ್ಡರ್ ಮಾಡ್ತಿ? ಉಮ್ದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448175947. ಆನ್ಲೈನ್ ನಾಗ್ ಬುಕ್ ಮಾಡಬಹುದ್ರಿ, www.umdifoods.com. ಮತ್ತ ತಡ ಯಾಕ, ಇವತ್ತೇ ಆರ್ಡರ್ ಮಾಡು. ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ಬ್ಯಾಟ್ ಇದರಲ್ಲಿ ನಾನು ಆಡ್ತೀನಿ. ಅರೆ ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರದಲ್ಲಿರುವ ಗಣೇಶ ನಗರದ ಯುವ ಕೃಷಿಕರಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ಒಂದು ಗುಂಟೆನೂ ಜಮೀನಿಲ್ಲದ ಕೃಷಿಕ ಎನಿಸಿಕೊಳ್ಳಬೇಕು ಎಂಬ ಕನಸನ್ನು ಕಂಡ ನನಸು ಮಾಡಿದಂತವರು. ಇವರು ವಿಜಯಪುರದ ಗಣೇಶ್ ನಗರದ ನಿವಾಸಿ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅಂತೇಳಿ. ಡಿಎಡ್ ಓದಿರುವ ಇವರು ಶಿಕ್ಷಕನಾಗುವ ಕನಸು ಕಾಣದ ಕೃಷಿಕನಾಗಬೇಕು ಎಂಬ ಹಂಬಲ ಹೊಂದಿದಾತ. ಕಡಿಮೆ ಬಂಡವಾಳ, ಕಡಿಮೆ ಶ್ರಮ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ತರುವ ಕೃಷಿಯತ್ತ ಒಲವು ತೋರಿದ ಇವರು ವಿಜಯಪುರ ನಗರದ ಬಾಗಲಕೋಟೆ ರಸ್ತೆಯ ಪ್ರದೇಶದಲ್ಲಿ ಕೇವಲ ಒಂದು ನಿವೇಶನದಲ್ಲಿ ಶೆಡ್ ನಿರ್ಮಿಸಿಕೊಂಡು ಅಣಬೆ ಬೇಸಾಯ ಮಾಡಿ ಯಶಸ್ಸನ್ನ ಕಂಡಂತವರು. ಅಣಬೆ ಕೃಷಿ ಆರಂಭಿಸಿರುವ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರು ವಿಜಯಪುರ ಜಿಲ್ಲೆಯ ಮೊದಲ ಅಣಬೆ ಕೃಷಿಕನೆಂಬ ಕೀರ್ತಿ ಪಡೆದಿದ್ದಾರೆ. ಒಣ ಮತ್ತು ಹಸಿ ಅಣಬೆ ಮಾರಾಟದ ಜೊತೆಗೆ ಅಣಬೆ ಮೌಲ್ಯವರ್ಧನೆಯನ್ನು ಮಾಡಿ ಯಶಸ್ಸನ್ನ ಕಂಡಂತವರು. ಬನ್ನಿ, ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನ ಕೇಳೋಣಂತ. ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ವಿರೂಪಾಕ್ಷಯ್ಯ ಅವರೇ, ತಾವು ಪದವೀಧರರಾಗಿ ಶಿಕ್ಷಕನಾಗುವ ಕನಸು ಕಾಣೋದನ್ನು ಬಿಟ್ಟು ಕೃಷಿಯ ಕಡೆ ಒಲವನ್ನು ತೋರಿಸಿದ್ರಿ, ಯಾಕಂತ ಕೇಳಬಹುದಾ? ಮೊಟ್ಟ ಮೊದಲನೇದಾಗಿ ಎಲ್ಲ ರೈತ ಮಿತ್ರರಿಗೆ ಹಾಗೂ ಬಾನುಲಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಮಗೆ ಮೊದಲಿಂದನೂ ಕೃಷಿ ಒಳಗೆ ಆಸಕ್ತಿ ಬಹಳ ಇದ್ರಿ. ನಮ್ಮದು ಕೃಷಿ ಜಮೀನು ಇಲ್ಲ ಅಂದ್ರೂ ಸಹಿತ ನಾವು ಬೆಳೆದು ಬಂದು ವಾತಾವರಣ ಹೆಂಗಿತ್ತಪ್ಪ ಅಂತಂದ್ರೆ ಒಕ್ಕಲಿಗರು ಓಣಿನಲ್ಲಿನೇ ನಾವು ನಮ್ಮ ಬಾಲ್ಯವನ್ನೆಲ್ಲ ಕಳೆದಿದ್ದೀವಿ. ಅದು ನಮ್ಮ ಮೇಲೆ ಬಹಳ ಪರಿಣಾಮ ಬೀರಿ ಏನಾಗಿದಲ್ಲ, ಮುಂಚೆಯಿಂದನೂ ನಾವು ಏನೋ ಒಕ್ಕಲಿಗರನ್ನು ಇದ್ರೊಳಗನೆ ಬಂದ್ಬಿಟ್ಟಿದ್ವಿ ರೀ. ಹಿಂಗಾಗಿ ನಮಗೆ ಕೃಷಿ ಒಳಗೆ ಆಸಕ್ತಿ ಸ್ವಲ್ಪ ಬರಲಿಕ್ಕೆ ಕಾರಣ ಐತ್ರಿ. ಮತ್ತೊಂದು ಹೇಳಬೇಕಂತಂದ್ರೆ ನಾವು ನಮ್ಮ ಮಲೆನಾಡು ಕವಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳನ್ನು ಸ್ವಲ್ಪ ಓದು ಹವ್ಯಾಸ ಬಾಳ್ರಿ. ಹಿಂಗಾಗಿ ಅವರು ಮೂಲ ಕೃಷಿಕರೇ, ಅವರು ಕೃಷಿಕರು ಆದ ನಂತರನೇ ಉಳಿದಿದ್ದೆಲ್ಲ ಮಾಡಿದ್ರು ಅವರು. ಅದರಲ್ಲಿ ನಮಗೆ ಅವ್ರ ಪುಸ್ತಕಗಳನ್ನು ಓದಿ ಓದಿ ಸ್ವಲ್ಪ ನಮಗೆ ಮತ್ತು ನಾನು ಕೃಷಿಕ ಆಗಬೇಕು ಅನ್ನೋದು ನನಗೆ ಬಲವಾಗಿ ಅದು ಉಳಿದು ಬಿಡ್ತೀನಿ ಮನಸ್ಸಿನಲ್ಲಿ. ಇವು ಬೇರೆ ಏನೇ ಕೆಲಸ ಮಾಡಿದ್ರು ನನಗೆ ಅಷ್ಟೊಂದು ಇದಾಗ್ತಿದ್ದಿಲ್ಲ. ನಾನು ಒಟ್ಟ ಏನೇ ಮಾಡಿದ್ರು ಕೃಷಿಕ ಆಗಲೇಬೇಕಂತ ಹೇಳಿ ಅದು ನನ್ನ ಮೇಲೆ ಅವೆರಡು ಪರಿಣಾಮ ಬೀರಿದ್ದು ಸರ್. ನಮ್ದು ಹೇಳಬೇಕಂದ್ರೆ ಸರ್, ನಮ್ದು ಯಾವುದೇ ರೀತಿ ಕೃಷಿ ಜಮೀನ್ ಅಂತೇಳಿ ಏನು ಇಲ್ಲ ಸರ್. ಈಗ ನಾನು ಅಣಬೆ ಕೃಷಿ ಮಾಡಿರೋದು ಹೆಂಗಂತಂದ್ರೆ ಮನಿ ಕಟ್ಟುವ ನಿವೇಶನ ಸರ್. ಅದು ನಾವು ಮನಿ ಕಟ್ಟಬೇಕಂತ ಹೇಳಿ ತಗೊಂಡಿದ್ದು ಪ್ಲಾಟ್ ನಲ್ಲಿನೇ ನಾನು ಅಣಬೆ ಕೃಷಿಯನ್ನ ಮಾಡಿದ್ದೇನೆ ಸರ್. ಈಗ ತಾವು ಮೊದಲು ಯಾವ ಬೆಳೆಯಿಂದ ಕೃಷಿಯನ್ನ ಆರಂಭಿಸಿದ್ರಿ? ಮುಂಚಿತ ನಾ ಏನ್ ಮಾಡಿದ್ದೆ ಸರ್, ಇಲ್ಲಿ ನನಗೆ ಕೃಷಿಯಿಂದ ಆಸಕ್ತಿ. ನಮ್ದು ಮೂಲ ಡಿಎಡ್ ಸರ್. ನಾವು ಕೆಲವೊಂದು ಓದ್ಕೊಂಡು ಒಂದು ಮೂರ್ ನಾಲ್ಕು ವರ್ಷ ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ನೋಡ್ಕೊಂಡಿದ್ದೀವ್ರಿ, ಅದು ಏನು ಇದಾಗ್ಲಾರ್ದ ಕಾರಣಕ್ಕ ಏನೇ ಮಾಡಿದ್ರು ಮೂಲ ನಂದೇನಿತ್ತು ಕೃಷಿ ಅನ್ನೋದೇ ನನಗೆ ಬಹಳ ವಿಚಾರ ಬರ್ತೈತ್ರಿ. ಒಟ್ಟ ರೈತ ಆಗ್ಬೇಕು. ನನಗ್ ನಾಲ್ಕು ಮಂದಿ ಏನೇ ಕರೆದ್ರು ಏ ಇವ್ರು ರೈತರು ನೋಡಪ್ಪ ಅನ್ಬೇಕು ನನಗ. ಅದು ಒಂದು ತಲೆಯಾಗ ಬಹಳ ಇದ್ದ ಕಾರಣಕ್ಕ ನಾ ಏನ್ ಮಾಡಿದೆ, ಒಬ್ರದು ನಮ್ದು ಪರಿಚಯಸ್ಥರಲ್ಲಿನೇ ದೇವ್ರಪುರಿಗೆ ತಾಲೂಕು ಚಿಕ್ಕರುಗಿ ಅಂತ ಹೇಳಿ ಗ್ರಾಮ ಬರ್ತದೆ ಸರ್. ಅಲ್ಲಿ ಏನ್ ಮಾಡಿದೆ ನಾನು, ಅವ್ರದ್ದು ಒಂದು 12 ಎಕರೆ ಜಮೀನ್ ಇತ್ತು ಸರ್. 240 ನಿಂಬಿ ಗಿಡ ಇತ್ತು ರೀ, ಎಲ್ಲಾ ತರ ಬೆಳೆ ಇದ್ದು ಹಣ್ಣಿನ ಗಿಡಗಳಿದ್ವು. ಆ ಹೊಲನ ನಾವು ಒಂದು 3 ವರ್ಷ ಅದು ನನಗೆ ಯಾವ್ದೇ ತರ ಮೊದಲು ನಾವು ಹೋಗಿ ಏನು ಹೊಲದಾಗ ಕೆಲಸ ಮಾಡದವಲ್ಲ ಏನು ಅಲ್ರಿ, ಡೈರೆಕ್ಟ್ ನಮ್ಮದು ಏನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇದೇನ್ ಬಿ ಎಡ್ ನಂತರ ಒಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾ ಸೀದಾ ನಂದು ಕೃಷಿ ಕೆಲಸಕ್ಕನೆ ಹೋಗ್ಬಿಟ್ಟಾರೆ, ಹೊಲ ಮಾಡಕಂತಾನೆ ಹೋಗೆ. ಅಲ್ಲಿ ಒಂದು ಮೂರುವರೆ ವರ್ಷ ಹೊಲ ಮಾಡಿದೆ ಸರ್ ನಾನು. ಅಂದ್ರೆ ಶಿಕ್ಷಕನಾಗೋಕ್ಕಿಂತ ನಿಮಗೆ ಕೃಷಿಕ ಕರೆಸ್ಕೋಬೇಕಂತ ಹಂಬಲ ಜಾಸ್ತಿ? ಹೌದೌದು ಸರ್, ಹೌದೌದು ಸರ್, ನನಗೆ ರೈತ ಅಂತಾನೆ ಕರಿಬೇಕು ಜನ. ಅದೇ ಒಂದು ಕಾರಣಕ್ಕಾಗಿನೆ ನಾನು ಬೇರೆಯವ್ರು ಹೊಲ ಮಾಡಿದ್ರು. ಅಲ್ಲಿ ಎಲ್ಲ ಸ್ವಲ್ಪ ಸಮಸ್ಯೆಗಳು ತೊಂದರೆಗಳು ಇದ್ದು ಅವು ಕಣ್ಣಿ ಕಾಣ್ತಿದ್ವು ಸರ್. ಆದ್ರೂ ನಮಗೇನ್ರಿ ಭೂಮಿ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಅವನ್ನೆಲ್ಲ ನಾವು ಸೈಡಿಗೆ ಇದು ಮಾಡ್ಕೊಂಡು ಒಟ್ಟ ನಂದೇನದ ಅಲ್ಲಿಗೆ ನಮ್ಗೆ ಮಣ್ಣಿಗೆ ನಾವು ಒಂದು ಬೆಲೆ ಕೊಟ್ಟು ಪ್ರಾಮಾಣಿಕವಾಗಿ ಅದ್ರ ಕೆಲಸ ಮಾಡ್ಕೊಂಡಿದ್ವಿ ರೀ. ಆ ತರ ನಮ್ದು ಕೃಷಿ ಜರ್ನಿ ಆರಂಭ ಆಯ್ತು ಸರ್. ಅಣಬೆ ಕೃಷಿಯನ್ನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಇದು ಒಳ್ಳೆ ಪ್ರಶ್ನೆ ಆಗ್ತದೆ ಸರ್. ಯಾಕಂತಂದ್ರೆ ನನಗ ಜಮೀನ್ ಇರ್ಲಾರದ ಕಾರಣಕ್ಕೆ ಬೇರೆ ಆಪ್ಷನ್ ಇಲ್ರಿ ನನಗ. ಒಮ್ಮಿದೊಂಕ್ಲಿಗೆ ಹೊಲ ಹಿಡ್ಕೊಂಡು ನಾನು ಕೃಷಿ ಮಾಡ್ತೀನಿ ಅಂತಂದ್ರೆ ಕಷ್ಟ ಆಗ್ತದ. ಆ ಕಾರಣಕ್ಕೆ ನಾ ಏನ್ ಮಾಡಿದೆ, 2017 2020 ತನಕ ಚಿಕ್ಕರುಗಿ ಗ್ರಾಮದಲ್ಲಿ ಹೊಲ ಎಲ್ಲ ಮಾಡಿದ್ದೀರಿ. ಅಲ್ಲಿಂದ ಕೆಲವೊಂದು ಕಾರಣಾಂತರಗಳಿಂದ ನಾನು ಅದನ್ನ ಬಿಟ್ಟು ಬರುವುದಾಯ್ತು. ಬಿಟ್ಟು ಬಂದ ನಂತರ ನಾನು ಮತ್ತೆ ಶೀಘ್ರ ಲಿಪಿಗಾರರು ಸ್ಟೆನೋಗ್ರಫಿನ ಸ್ವಲ್ಪ ಸ್ಟಡಿ ಮಾಡಿದ್ದೆ ಸರ್, 1 ಇಯರ್. ಅದು ಡಿಸ್ಕಂಟಿನ್ಯೂ ಆಗಿತ್ತು. ಅದರ ಆಧಾರದ ಮೇಲೆ ನಾನು ಸ್ವಲ್ಪ ಇದು ಬಾಂಡ್ ರೈಟರ್ ಆಗಿ ಇಲ್ಲೇ ನಮ್ಮ ಹಳೆ ತಹಸೀಲ್ದಾರ್ ಆಫೀಸ್ ವಿಜಯಪುರ ಡಿಸಿ ಆಫೀಸ್ ಹತ್ರ ನಂದೇ ಸ್ವಂತ ಅಂಗಡಿ ಹಾಕೊಂಡು ನಾನು ಅಲ್ಲಿ ಬಾಂಡ್ ರೈಟರ್ ಆಗಿ ಕೆಲಸ ಮಾಡಿದ್ದೆ. ಎಲ್ಲ ಕಾಗದ ಪತ್ರ ರೆಂಟ್ ಈ ತರ ಎಲ್ಲಾನು ಮಾಡ್ತಾ ಇದ್ದೆ. ಅದ್ ನನಗೆ ಮನಸ್ಸಿನಲ್ಲಿ ಉಳಿತೈತ್ರಿ ಒಟ್ಟೆ ಯಾವಾಗ್ಲೂ ದಿನ ಏನಪ್ಪ ಇದು ಬರೋದು, ಬೆಳಿಗ್ಗೆ 9 ಗಂಟೆಗೆ ಕಂಪ್ಯೂಟರ್ನ ಟೈಪ್ ಮಾಡೋದು, ಹೊಳ್ಳೆ 6 ಮನೆಗೆ ಹೋಗುದು, ಇದು ಒಂಥರ ನನಗ ಮನ್ಸಿಗೆ ಒಪ್ತಿದ್ದಿಲ್ಲ. ದುಡ್ಡು ಬರ್ತಿತ್ರಿ, ನನಗ್ ಮನಸ್ಸು ಒಪ್ತಿದ್ದಿಲ್ಲ. ಒಟ್ಟ ನಮಗೇನು ಹೊಲ ಅಲ್ಲೆಲ್ಲ ಮಾಡಿ ಬಂದ್ಬಿಟ್ಟಿದ್ದು ಅದು ದಿನಾ ತಲೆನಲ್ಲಿ ಕೊರಿಯುದ್ರಿ. ಹಿಂಗಾಗಿ ರಾತ್ರಿ ನಿದ್ದೆ ಹತ್ತಿದ್ದಿಲ್ಲ. ಒಟ್ಟ ನಾ ಏನಾರ ಮಾಡ್ಬೇಕು. ಒಂದ್ ದಿನ ನಮ್ ತಮ್ಮ ರೀ ಪ್ರವೀಣ್ ಶಾಸ್ತ್ರಿ ಮಠ ಅಂತ ಹೇಳಿ ನಮ್ ತಮ್ಮ ಅವರು, ಅವರು ಇವ್ ಒಟ್ಟ ಇನ್ನ ಹೊಲದ ಬಗ್ಗೆನ ಬಾಳ ಕಾಳಜಿ ಅದಾನ ಅಂತ ತಿಳ್ಕೊಂಡು ಅವ ಏನಂದ, ಇಲ್ಲಪ್ಪ ನೀನು ಹೊಲನೇ ಮಾಡೋದಿತ್ತಂದ್ರೆ ಈ ಒಮ್ಮಕ್ಳಿಗೆ ತಗೊಳ್ಳೋದಾಗುದಿಲ್ಲ, ಅದಕ್ಕೆ ಏನದಲ್ಲ ನೀನು ಅಣಬೆ ಕೃಷಿ ಮಾಡಿಬಿಡು ಅಂತ ಹೇಳಿ ಮೊತ್ತ ಮೊದಲನೇದಾಗಿ ಅವ ನಮ್ ತಮ್ಮ ನನಗೆ ಇದನ್ನ ಸಲಹೆ ಮಾಡಿದರೆ. ಇದನ್ನ ಮಾಡ್ಲಿಕ್ಕೆ ಕಾರಣ ಏನೇನಂತಾರೆ, ಇದಕ್ಕೆ ದೊಡ್ಡ ಜಾಗ ಬೇಕಾಗುದಲ್ಲ ಸರ್. ಫಸ್ಟ್ ಆಫ್ ಆಲ್ ಅಗದಿ ಸಣ್ಣದು ಒಂದು ನೀವು ಗುಂಟಾ ಪ್ಲಾಟ್ ಇತ್ತದ ಅದ್ರಾಗ ಒಂದು 10x10 ಜಾಗದಲ್ಲಿ ಆದ್ರೂ ನೀವು ಈ ಕೃಷಿ ಮಾಡಬಹುದು. ಮತ್ತೆ ಇನ್ನೊಂದು ಇದರದು ಒಂದು ದೊಡ್ಡ ನಮಗೆ ಉಪಯೋಗ ಏನದಂದ್ರೆ ಬಹಳ ದೊಡ್ಡ ಖರ್ಚಿಂದೇನು ಅಲ್ರಿ ಇದು, ಅಗದಿ ಕಡಿಮೆ ಖರ್ಚು ವೆಚ್ಚದಲ್ಲಿನೇ ನಾವು ಈ ಕೃಷಿನ ಆರಂಭ ಮಾಡಬಹುದು. ಇದರಲ್ಲಿ ನನಗೆ ಮತ್ತೆ ಅಣಬೆ ಕೃಷಿಕ ಅಂತ ಅಂತಾರಲ್ರಿ, ಇದ್ರೊಳಗೆ ಕೃಷಿಕ ನಾ ರೈತ ಆಗಿಬಿಟ್ಟೆ ಇಲ್ಲಿ. ಈ ಒಂದು ಕಾರಣಕ್ಕೆ ಒಟ್ಟ ಬಿಡ್ಲಾರ್ದಂಗ ಇದನ್ನ ಮಾಡ್ಕೊಂತಾನ ಬಂದ್ರಿ. ಇದನ್ನ ನಮ್ ತಮ್ಮ ಹೇಳಿದ ನಂತರ ನಾ ಏನ್ ಮಾಡಿದ್ರಿ, ಒಂದು 2 ತಿಂಗಳ ಏನ್ ಮಾಡಿದೆ ರೀ, ಇದ್ರ ಬಗ್ಗೆ ನಾನು ಸ್ವಲ್ಪ ಯೂಟ್ಯೂಬ್ ಇಂದ ಅದರಿಂದ ರಿಸರ್ಚ್ ಮಾಡ್ಕೊಂಡೆ ರೀ, ಗ್ರೌಂಡ್ ವರ್ಕ್ ಮಾಡ್ಕೊಂಡೆ ಎಲ್ಲಾ ತರ. ಈಗ ಮಾಡ್ತೀವಿ ಅಂದ ನಂತರ ನಮಗ ಅದರಿಂದ ರೈತ ಅಂತಾರ ಅನ್ನೋದು ಒಂದು ಅವಕಾಶ ಅದ ಇದರಲ್ಲಿ, ಇದ್ರಾಗ ನಾನು ಸೋಲ್ಬಾರ್ದು ಅಂತ ತಿಳ್ಕೊಂಡು ಒಟ್ಟ ಯಾವ್ದೇ ತರ ಅಣಬೆ ಬಗ್ಗೆ ಮಾಹಿತಿ ಸಿಗ್ಲಿಕ್ಕತ್ತಂದ್ರೆ ಅದನ್ನ ನಾನು ತಗೊಂಡು ಸರಿಯಾಗಿ ಇದನ್ನ ಮಾಡಿಕೊಂಡು ಅಣಬೆ ಕೃಷಿ ಮಾಡಿದ್ದೆ ಸರ್. ವಿಜಯಪುರ ಜಿಲ್ಲೆಯ ಮೊದಲ ಅಣಬೆ ಕೃಷಿಕಣ ಎಂಬ ಕೀರ್ತಿ ನಿಮಗೈತಿ, ಅದರ ಬಗ್ಗೆ ನಿಮ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯನ ಅಂತ ಹೇಳ್ಬಹುದು. ಈ ಅಣಬೆ ಕೃಷಿಯನ್ನ ಮಾಡಾಕ ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರ? ಮೊದಲೇದಾಗಿ ಹೇಳಬೇಕಂದ್ರ ಕುಟುಂಬ ಸರ್, ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮವ್ರದ್ದು ನಮ್ ತಮ್ಮಂದು ಇವ್ರದ್ದು ಸಹಕಾರ ಬಹಳ ಅದ ಸರ್. ಹೆಂಗಂದ್ರೆ ನಾನು ಇದು ಕೃಷಿ ಆರಂಭ ಮಾಡಿದಾಗ ಧನ ಸಹಾಯ ಮಾಡಿದವರು ಅವ್ರು ಯಾವಾಗ್ರಿ ದುಡ್ಡು ಕೊಟ್ಟು. ಮತ್ತ ನಂತರ ಇದು ಸ್ಟಾರ್ಟಿಂಗ್ ನಮ್ಮ ಬಿಜಾಪುರ ಭಾಗಕ್ಕೆ ಏನದ ಸರ್, ಅಣಬೆ ಕೃಷಿ ಹೊಸಾದ್ರಿ, ಮತ್ತೊಂದು ಇದ್ರದ್ದು ಬಳಕೆ ಪ್ರಮಾಣನೂ ಕಡಿಮೆ ಅದಾರಿ ಸ್ವಲ್ಪ. ಆ ಕಾರಣಕ್ಕೆ ಏನಾಯ್ತು, ಅವಾಗ ನಮ್ದು ಯಾವ್ದೇ ತರ ಗ್ರಾಹಕರು ಇಲ್ಲದಾಗ ನನ್ಗೆ ಪೂರ್ತಿ ಮನೆಯಲ್ಲಿಂದ ಸಪೋರ್ಟ್ ಮಾಡಿದ್ರೆ, ಆರ್ಥಿಕವಾಗಾಯ್ತು ಏನಾಯ್ತು ಎಲ್ಲರಿಂದಾನು ಸಪೋರ್ಟ್ ಮಾಡಿದ್ರು. ನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅವರು, ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಜಯಪುರ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಅಧಿಕಾರಿಗಳು, ನಂತರ ನಮ್ಮ ತೋಟಗಾರಿಕೆ ಇಲಾಖೆ ಎಲ್ಲಾ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಎಲ್ಲಾ ಅಧಿಕಾರಿಗಳು ಅವ್ರಿಗೂ ನಂಬಿಕೆ ಇದ್ದಿಲ್ರಿ ನಮ್ಮಲ್ಲಿ ಬಿಜಾಪುರದಲ್ಲಿ ಇದು ಬರ್ತದ ಮಾಡ್ತದ ಅನ್ನೋದು. ನಾನೇನ್ ಮಾಡಿದ್ರಿ, ಫಸ್ಟ್ ನಂದು ಅಣಬೆ ಬೆಳೆಯನ್ನ ಬೆಳೆದು ತಗೊಂಡು ಹೋಗಿ ಅವರಿಗೆ ಪ್ರೂಫ್ ಆಗಿ ತೋರಿಸಿದೆ ರೀ ನಾನು. ತಗೊಂಡು ಹೋಗಿ ನಾನು ಬೆಳೆದ ನಂತರನೇ ಅವ್ರಿಗೆ ಹೋಗಿ ನಾನು ಕಾಂಟ್ಯಾಕ್ಟ್ ಆಗೇನ್ರಿ. ಅಲ್ಲಿಂದ ಅವ್ರು ಏನ್ ಮಾಡಿದ್ರು, ಇಲ್ಲ ಬರ್ತದ ಮಾಡಿದಾರಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಬಹಳ ನನಗೆ ಸಪೋರ್ಟ್ ಸಿಕ್ತರಿ. ಈಗ ನಾ ಇಲ್ಲಿವರೆಗೂ ಉಳಿಲಾಕ ಕಾರಣ ಆಗಿದ್ದಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಿಟ್ನಳ್ಳಿ ಫಾರ್ಮ್ ಅಗ್ರಿ ಯೂನಿವರ್ಸಿಟಿ ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಹಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇವು ಎಲ್ಲಾನು ಬಹಳ ಕಾರಣ ಆಗ್ತಾವ್ರಿ. ನೀವು ಈ ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡಿದ್ನಿ ಅಂತ ಹೇಳಿದ್ರಿ, ಈ ಅಣಬೆ ಕೃಷಿಯನ್ನ ಯಾವ ರೀತಿ ಮೊದಲಿಂದ ನೀವು ಪ್ರಾರಂಭ ಮಾಡಿದ್ರಿ? ನಾನೇನ್ ಮಾಡಿದೆ ಸರ್, ನಮ್ಮ ಮನೆ ಪಕ್ಕದಲ್ಲಿನೇ ಒಂದು ಗುಂಟಾ ನಿವೇಶನ ಇತ್ತು ಸರ್. ಅದೆಲ್ಲ ನಮ್ಮ ಓಣಿದು ಎಲ್ಲ ಕಚ್ರ ಎಲ್ಲ ಬಂದು ಹಾಕ್ತಿದ್ರು. ಅದು ನಾನೇನ್ ಮಾಡಿದೆ, ಇದು ನಮ್ಮ ತಮ್ಮ ನನಗೆ ಐಡಿಯಾ ಕೊಟ್ಟ ನಂತರ ನಾನೆಲ್ಲ ಅದ್ರ ಬಗ್ಗೆ ಓದ್ತಾ ಇದ್ದೆ ಮಾಡ್ತಾ ಇದ್ದೆ. ಅದ್ರ ತರಾನೇ ಈಗ ಇದನ್ನ ಎಲ್ಲಿ ಮಾಡಬೇಕು ಅನ್ನೋದು ಬಂತ್ರಿ ವಿಷಯ. ಅದಕ್ಕೆ ಮನೆ ಪಕ್ಕಕ್ಕೆ ಒಂದು ನಮಗೆ ಪರಿಚಯಸ್ತ್ರದೇ ಜಾಗ ಖಾಲಿ ಇತ್ತು ಸರ್, ಗುಂಟಾ ಪ್ಲಾಟ್. ಅದರಲ್ಲಿ ನಾನೇನ್ ಮಾಡಿದೆ, ಅವ್ರಿಗೆ ಕೇಳ್ಕೊಂಡ್ವಿ, ಅವರೆಲ್ಲ ಆಯ್ತು ಮಾಡ್ರಿ ಅಂತಂದು ಅವರು ಸಹಾಯ ಮಾಡಿದ್ರಿ. ಆಯ್ತು ನಡಿ ಅಂದು ಅದೇ ಜಾಗದಲ್ಲಿ ಒಂದು 70,000 ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ರಣಬೆ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿಂದ ನಮ್ದು ಅಣಬೆ ಕೃಷಿ ಆರಂಭ ಆಯ್ತು ಸರ್. ಅಂದ್ರೆ ಈ ಅಣಬೆ ಕೃಷಿಗೆ ಸಲಹೆಗಾರನ ಅಂದ್ರೆ ನಿಮ್ ತಮ್ಮ ಅಂತ ಹೇಳ್ಬೋದು? ಹೌದೌದು ಸರ್, ಇವತ್ತಿಗೂ ನಾನು ಅವನು ಬಹಳ ನೆನೆಸ್ತೇನ್ರಿ ಹಿಂಗಾಗಿ. ಯಾಕಂದ್ರೆ ಇದನ್ನ ನಾನು ಅಣಬೆದು ನಮಗೂ ಮುಂಚೆ ಐಡಿಯಾ ಇತ್ತರಿ, ಆದ್ರೆ ನಾನು ಅದನ್ನ ಇಷ್ಟು ನನಗೆ ಅದು ಮುಂದೆ ನನಗೆ ಹೆಲ್ಪ್ ಆಗ್ತದ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಇದಕ್ಕೆಲ್ಲ ಕಾರಣ ಮೂಲ ಅಂತಂದ್ರೆ ನಮ್ಮ ತಮ್ಮ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ತುಂಬಾ ಸಂತೋಷ. ಈ ಅಣಬೆ ಕೃಷಿ ಮಾಡಬೇಕು ಅಂತಂದ್ರ ಯಾವ ಪದ್ಧತಿಯೊಳಗೆ ಮಾಡಬೇಕು ಮತ್ತ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಅಂತ ಹೇಳಿ ನಮ್ಮ ರೈತರಿಗೆ ಹೇಳ್ತೀರಿ? ಹಾ ಸರ್, ಒಂದು ಇದಕ್ಕ ಯಾವ್ದೇ ತರ ಆದ್ರೂ ದೊಡ್ಡ ಕಟ್ಟಡಗಳು ಆಯ್ತು, ಜಮೀನ್ ಆಯ್ತು, ಇದೇನು ಬೇಕಾಗುದಿಲ್ರಿ. ಇದಕ್ ಬೇಕಾಗುದಂತಂದ್ರೆ ಒಂದು ನೀವು ಸಣ್ಣದು ನಾ ಅದೇ ಅನ್ನಲ್ರಿ, ಒಂದು ಪ್ಲಾಟ್ ಇತ್ತಂದ್ರೆ ಸಾಕು. ಒಂದು 15x20 ಜಾಗ, 20x10 ಈ ಟೈಪ್ ಜಾಗಗಳು ಇತ್ತಂದ್ರೂ ಇದನ್ನ ನೀವು ಏನದಲ್ರಿ ಒಂದು ಸಣ್ಣ ಶೆಡ್ ನಿರ್ಮಾಣ ಮಾಡಿ, ನಾವು ಆ ದನದ ಕೊಟ್ಟಿಗೆ ಮಾಡ್ಕೊಂಡಿರ್ತೀವಿ, ಉದಾಹರಣೆಗೆ ಕೋಳಿ ಶೆಡ್ ಮಾಡಿರ್ತೀವಿ, ಕುರಿ ಶೆಡ್ ಮಾಡಿರ್ತೀವಿ, ಇಂಥದ್ರಲ್ಲಿನೂ ನಾವು ಈ ಕೃಷಿಯನ್ನ ಆರಂಭ ಮಾಡಬಹುದು. ಇದರಲ್ಲಿ ಒಳಗಡೆ ಹೋದ್ವಪ್ಪ ಅಂದ್ರೆ ಅಣಬೆ ಕೃಷಿಯಲ್ಲಿ ನಾವೇನ್ ಮಾಡ್ತೀವ್ರಿ, ನೆಲವು ಸಿಸ್ಟಮ್ ಅಂತೇಳಿ ಒಂದು ಹ್ಯಾಂಗಿಂಗ್ ಮೆಥಡ್ ಅಂತೇಳಿ ಒಂದು ಬರ್ತದ್ರಿ. ನಮ್ಮದು ಏನ್ ಮೊದಲು ಮೊಸರು ಗಡಿಗೆ ಕಟ್ತಿದ್ರಲ್ರಿ, ನಾವು ಆ ತರ ನಾವೇನ್ ಮೇಲೆ ನಮ್ಮ ಶೆಡ್ ನಲ್ಲಿ ಆ ಕಟಿಗೆಗಳನ್ನ ಕಟ್ಕೊಂಡು ಅದಕ್ಕೆ ನಮ್ದು ಪ್ಲಾಸ್ಟಿಕ್ ವೈರ್ ಅನ್ನು ಕಟ್ಕೊಂಡು ಅದರಲ್ಲಿ ನಾವು ನಮ್ಮ ಬ್ಯಾಗ್ಗಳನ್ನ ನಾವೇನ್ ಅಣಬೆ ಕೃಷಿ ಮಾಡ್ತೀವಲ್ರಿ ಆ ಬ್ಯಾಗ್ಗಳಿಗೆ ತಯಾರು ಮಾಡ್ತೀವಿ. ಇರುವಂತ ಕಟ್ಟಿಗೆಗಳಿಗೆ ನೆಲುಗಳನ್ನ ತೂಗ ಹಾಕ್ತೀವಿ. ಆ ತರ ಮಾಡ್ತೀವ್ರಿ. ಇನ್ನೊಂದು ಏನ್ ಬರ್ತದ್ರಿ, ಇದರಲ್ಲಿ ರ್ಯಾಕ್ ಬರ್ತಾವಲ್ ಸರ್, ಆ ತರ ರ್ಯಾಕ್ ಪದ್ಧತಿ ಮಾಡಿಕೊಂಡು ನಾವೇನ್ ತಯಾರು ಮಾಡಿದ ಬ್ಯಾಗ್ಗಳನ್ನ ರ್ಯಾಕ್ ನಲ್ಲಿನೂ ಇಡಬಹುದು ಸರ್. ಅದು ಒಂದ್ ಸ್ವಲ್ಪ ಹೆಚ್ಚಿಗೆ ಪ್ರದೇಶನ ಕೇಳ್ತದೆ. ಈ ಕಡಿಮೆ ವೆಚ್ಚದಲ್ಲಿ ಮಾಡ್ಕೋಬೇಕಿತ್ತಪ್ಪ ಅಂದ್ರೆ ಇದು ನೆಲವು ಸಿಸ್ಟಮ್ ನಲ್ಲಿ ನಾವು ಹ್ಯಾಂಗಿಂಗ್ ಮೆಥಡ್ ಒಳಗೆ ಮಾಡ್ಕೋಬಹುದು. ನೀವು ಯಾವ ಪದ್ಧತಿ ಒಳಗೆ ಮಾಡಿ? ನಾವು ಹ್ಯಾಂಗಿಂಗ್ ಮೆಥಡ್ ಅಲ್ಲಿ ನೆಲವು ಸಿಸ್ಟಮ್ ನಲ್ಲೇ ನಾವು ಮಾಡಿದೀವಿ ಸರ್. ವರ್ಟಿಕಲ್ ಹಿಂಗ್ ಒಂದು ಲೈನ್ ನಲ್ಲಿ ನಮ್ಮ ಶೆಡ್ಡಿನ ಮೇಲೆ ಏನ್ ಅಂತರ ಇರ್ತದಲ್ಲ ಸರ್, ಅದ್ರನ್ನ ಆಧಾರದ ಮೇಲೆ ಅವು 1 ಫೂಟ್ 1 ಬ್ಯಾಗ್ ಕೊಡ್ತಾವ ಸರ್. ನಮ್ದು 9.5 ಫೂಟ್ ಹೈಟಿಗೆ ಇದೆ ರೀ, ನಮ್ದು ಮೇಲೆ ಒಂದು 1/2 ಫೂಟ್ ಹೋಗ್ತದೆ, ಕೆಳಗಡೆ 1 ಫೂಟ್ ಬಿಟ್ಟಿರ್ತೀವಿ. ನಮ್ ಒಂದ್ ಲೈನಿಗೆ 7 ಬ್ಯಾಗ್ ಕೂಡ್ತಾವ್ ಸರ್, 7-8 ಬ್ಯಾಗ್ಗಳನ್ನ ನಾವು ಕೂಡಿಸ್ತೀವಿ ಸರ್. ಮೊದಲೇದಾಗಿ ಈಗ ಶೆಡ್ಡಿಂದೆಲ್ಲ ಮುಗಿತು ಸರ್. ನಂತರ ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಇದಕ್ಕೆ ಯಾವುದೇ ನಮ್ಮ ಕೃಷಿ ತ್ಯಾಜ್ಯಗಳನ್ನು ಬಳಸಿ ಈ ಕೃಷಿಯನ್ನ ಮಾಡಬಹುದು, ಅಣಬೆಯನ್ನ ಬೆಳಿಬಹುದು. ಕೃಷಿ ತ್ಯಾಜ್ಯ ಅಂತಂದ್ರೆ ಹೆಂಗಂದ್ರೆ ಸರ್, ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮದು ಭತ್ತದ ಹುಲ್ಲಾಗಿರ್ಬೋದು ಸರ್, ತೊಗರಿ ಹೊಟ್ಟಾಗಿರ್ಬೋದು ರೀ, ಗೋಧಿ ಹೊಟ್ಟಾಗಿರ್ಬೋದು, ನಮ್ದು ಮೆಕ್ಕೆಜೋಳದ ಲಡ್ ಬರ್ತದಲ್ಲ ಸರ್, ಅದನ್ನ ಏನ್ ಮಾಡಿದ್ರಿ ಪೌಡರ್ ಮಾಡ್ಕೊಳ್ಳೋದು ಸರ್. ಆ ಬರೀ ಲಡ್ನೇ ನಾವು ಇದು ಮಾಡ್ಲಿಕ್ಕೆ ಬರಲ್ರಿ, ಪೌಡರ್ ತರ ಮಾಡ್ಕೊಂಡು ನುಚ್ಚು ಲೆವೆಲ್ಗೆ ಅದನ್ನು ಒಡಸ್ಕೊಂಡು ಅದನ್ನ ನಾವು ಯೂಸ್ ಮಾಡ್ಕೊಂಡು ಅದರಲ್ಲಿ ಕೂಡ ಬೆಳಿಬಹುದು ರೀ. ಈಗಿನ ಜಮೀನ್ ಇದ್ದವ್ರದ್ದು ಎಷ್ಟೋ ಜನ ಗೋಧಿ ಹೊಟ್ಟಿಗೆ ಅದಕ್ಕೆಲ್ಲ ಉರಿ ಹಚ್ಚಿ ಸುಟ್ಟು ಬಿಡ್ತಾರ್ರಿ, ಅವನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಅಣಬೆ ಕೃಷಿನ ಮಾಡಬಹುದು. ಅಂದ್ರೆ ಕಸದಿಂದ ರಸವನ್ನ, ಕಸದಿಂದ ರಸ ಸರ್, ಎಕ್ಸಾಕ್ಟ್ಲಿ ಸರ್, ಕಸದಿಂದ ರಸನೇ ಆಗ್ತದೆ ಇದು. ನಾವು ನಮ್ಮ ಏನ್ ಹೊಟ್ಟುಗಳು ಇರ್ತಾವಲ್ರಿ ಅವನ್ನೆಲ್ಲ ಬೇರೆಯವ್ರಿಗೆ ಕೊಡ್ತಿರ್ತೀವಿ, ಇಲ್ಲ ಅಂದ್ರೆ ಅದಕ್ಕೆ ಇದನ್ನ ಮಾಡ್ತಿರ್ತೀವಿ, ಅಂತದ್ರಲ್ಲಿನೇ ಈ ಕೃಷಿನ ಆರಂಭ ಮಾಡಬಹುದು ಸರ್. ಇದು ಯಾವ ತರ ಮಾಡ್ಬೇಕಂತಂದ್ರೆ, ಪ್ರಥಮವಾಗಿ ಅದನ್ನ ನಾವೇನ್ ಹುಲ್ ಆಯ್ಕೆ ಮಾಡ್ಕೊಂಡಿರ್ತೀವಲ್ ಸರ್, ಅದನ್ನ ಕುದಿಸಬೇಕಾಗ್ತದ್ರಿ. ಹಾ, ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವು ಒಂದು 100 ಡಿಗ್ರಿಗೆ ಒಂದು ನಾವು ಬೋಗೋಣಿ ಆಯ್ತು, ಇಲ್ಲಾಂದ್ರೆ ಬ್ಯಾರಲ್, ನಾವು ಬ್ಯಾರಲ್ ಯೂಸ್ ಮಾಡ್ತಾ ಇದ್ವಿ ಸರ್, ಕೆಬ್ಬಣದ ಬ್ಯಾರಲ್. ಅದರಲ್ಲಿ ಪೂರ್ತಿ ನೀರ್ ಹಾಕ್ಬಿಟ್ಟು ನಂತರ ಅದರಲ್ಲಿ ನಮ್ಗೆ ಏನು ಕೃಷಿ ತ್ಯಾಜ್ಯ ಇರ್ತದಲ್ರಿ, ಉದಾಹರಣೆಗೆ ನಾನು ಭತ್ತದ ಹುಲ್ಲನ್ನ ಯೂಸ್ ಮಾಡ್ತೇನ್ರಿ, ನಾನು ರಾಯಚೂರು ಡಿಸ್ಟಿಕ್ಟ್ ಸಿಂಧನೂರು ತಾಲೂಕಲಿದ್ದ ಭತ್ತದ ಹುಲ್ಲನ್ನ ತಗೊಂಡ್ಬರ್ತೇನ್ರಿ. ಯಾಕಂದ್ರೆ ಅದು ಎಲ್ಲಾದ್ರಕ್ಕಿನ್ನ ಒಳ್ಳೆಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಹೆಚ್ಚಿಗೆ ಬರಬೇಕಂದ್ರೆ ಭತ್ತದ ಹುಲ್ಲು ಈ ಬೆಳೆಗೆ ಸೂಕ್ತ ಆಗ್ತದ್ರಿ, ಆಗ ಬಹಳ ಸೂಕ್ತ ಆಗ್ತದ್ರಿ. ಅದರ ನಂತರ ಉಳಿದಿದ್ವೆಲ್ಲ ಬರ್ತಾವ್ರಿ, ಕೆಲವೊಂದಿಷ್ಟು ಏನಂದ್ರೆ ಒಂದು 100-150 ಗ್ರಾಂ ನಲ್ಲಿ ಕಡಿಮೆ ಬರಬಹುದು ಅಷ್ಟೇ, ಉಳಿದಿದ್ದು ಬರ್ತದೆ, ಏನ್ ತೊಂದ್ರೆ ಇಲ್ಲ. ನಮ್ಗೆ ಫ್ರೀ ಆಗಿ ಸಿಗ್ತದಂದ್ರೆ ನಮ್ಮ ನಾವು ಕೃಷಿ ತ್ಯಾಜ್ಯನ ಬಳಸ್ಕೊಂಡ್ವಿ ಅಂದ್ರೆ ಅಲ್ಲೇ ನಮಗೆ ಅರ್ಧ ಲಾಭ ಆಗ್ಬಿಡ್ತದ್ರಿ. ಅದು ಆಯ್ತು ಸರ್, ಅಲ್ಲಿಂದ ನಾವೇನು ಉಳ್ಳಾಗಡ್ಡಿ ಪಿಸಿವಿ ಬರ್ತದಲ್ಲ ಸರ್, ಅದರಲ್ಲಿ ಭತ್ತದ ಹುಲ್ಲನ್ನು ಕಟ್ಟಿ ಆ ಬ್ಯಾರಲ್ ನಲ್ಲಿ ಪೂರ್ತಿ ಮುಣುಗಿಸ್ಬಿಡ್ತೀವಿ ಸರ್. ಮುಣುಗಿಸಿ ಕೆಳಗಡೆ ಒಲಿ ಹಸ್ತೀವ್ರಿ, ಅದನ್ನ ಮಿನಿಮಮ್ ಒಂದು 3 ತಾಸು ನಾವು ಅದನ್ನ ಕುದಿಸ್ತೀವಿ ಸರ್. ಕುದಿಸಿದ ನಂತರ ಮತ್ತೆ ಅದನ್ನ ಚೀಲನ ಹೊರಗೆ ತೆಗೆದು ಒಂದು ಕಟ್ಟಿ ಮೇಲಿಟ್ಟು ಅದನ್ನ ನೀರೆಲ್ಲ ಬಸದ ನಂತರ ಏನದಲ್ರಿ ಅಲ್ಲಿದ್ದ ಮತ್ತೆ ಒಂದು ಕಾಗದನಲ್ಲಿ ತಾಡ್ಪತ್ರಿ ಅಂತೀವಲ್ರಿ, ಹ ಆ ತರ ಕಾಗದದಲ್ಲಿ ಅದಕ್ಕೆಲ್ಲ ಪೂರ್ತಿ ಸ್ಯಾನಿಟೈಸ್ ಮಾಡ್ಕೊಂಡಿವಿ. ಸ್ಯಾನಿಟೈಸ್ ಮಾಡ್ಕೊಂಡು ನಮ್ದು ಹುಲ್ಲನ್ನು ಕುದಿಸಿದ್ದನ್ನ ಅಲ್ಲಿ ಆರಿ ಹಾಕ್ತಿವಿ ಸರ್. ಮತ್ತೆ ಈ ಕುದಿಸಿದ ಹುಲ್ಲನ್ನ ಅಲ್ಲಿ ಹಾಕ್ಬೇಕು? ಆರಿ ಹಾಕ್ಬೇಕು ಸರ್. ಮತ್ತೆ ಅದ್ ಏನಾಗ್ಬೇಕ್ರಿ, ಡ್ರೈ ಆಗ್ಬೇಕು ಸರ್. ಮಿನಿಮಮ್ ಅದ್ ಏನಿಲ್ಲ ಅಂದ್ರೂ ಒಂದು 70-75% ತಿರ್ಗಾ ಒಣಗಿಸ್ಬೇಕು ಸರ್. ಅದನ್ನ ಒಣಗಿಸ್ಬಿಟ್ಟು ಈ ಕೈಲೆ ಮುಟ್ಟಿದ್ರೆ ಬರೇ ಒಂದು ಹಸಿ ಐತಪ್ಪ, ಒಂದಿಟ್ಟು ನಮ್ ಐತಿ, ಅದಕ್ಕೆ ಕೈಗೆ ಒಟ್ಟ ನೀರು ಹತ್ತಬಾರ್ದ್ರಿ. ಈ ತರ ಪ್ರಮಾಣದಲ್ಲಿ ನಾವ್ ಅದನ್ನ ಇದು ಮಾಡ್ತಾ ಇದ್ವಿ ಸರ್. ಅಲ್ಲಿಂದ ನಾವೇನಿರ್ತದ ಬೀಜ, ಇದರದೇ ಸ್ಪಾನ್ ಅಂತ ಹೇಳಿ ಕರಿತೀವ್ರಿ ನಮ್ದ್ರಲ್ಲಿ, ಅದು ಬೀಜಗಳನ್ನ ನಾವು ಬೆಂಗಳೂರಿಂದಾನೇ ತರಿಸ್ಕೊಂಡಿರ್ತೀವ್ರಿ. ಅದನ್ನ ಅದರಲ್ಲಿ ಬ್ಯಾಗ್ ನಲ್ಲಿ ಹುಲ್ಲು ಬೀಜ ಎರಡು ಬಿಟ್ರೆ ಮತ್ತೆ ಏನು ಇದಕ್ಕೇನು ಬಳಕೆ ಆಗೋದಿಲ್ಲ ಸರ್. ಉಳಿದಿದ್ವೇನು ಕೆಲವೊಂದು ಸಣ್ಣ ಪುಟ್ಟ ಸಾಮಾನು, ಪ್ಲಾಸ್ಟಿಕ್ ಕವರ್ ಬೇಕಾಗ್ತದೆ ಸರ್, ಮತ್ತೆ ನಂತರ ರಬ್ಬರ್ ಬೇಕಾಗ್ತದೆ, ಇದರದೇ ಒಂದು ಸಪರೇಟ್ ಪ್ಲಾಸ್ಟಿಕ್ ಕವರ್ ಬರ್ತದ್ರಿ. ಅದು ಬಿಟ್ರೆ ಸ್ವಲ್ಪ ಸ್ಯಾನಿಟೈಸರ್ ಇವು ಎಲ್ಲ ಒಂದ್ ಸ್ವಲ್ಪ ಇದು ಏನದಲ್ರಿ ಸೂಕ್ಷ್ಮಿ ಅದ ಬೆಳೆ ಹಾ ಏನದಲ್ಲ, ಇದಕ್ಕೆ ಸ್ವಲ್ಪ ನಾವು ಸ್ವಚ್ಛತೆಯನ್ನ ಬಹಳ ಕಾಪಾಡ್ಕೋಬೇಕಾಗ್ತದ್ರಿ. ಆ ರೀತಿ ಪದ್ಧತಿ ಒಳಗ ನಾವು ಇದಕ್ಕೆ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಈ ಅಣಬೆ ಕೃಷಿ ಮಾಡ್ಬೇಕಂದ್ರೆ ಪೂರ್ತಿ ಅದ ಶೆಡ್ ಮತ್ತೆ ಅದರ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರ್ಬೇಕು ಸರ್. ಹೈಜೀನ್ ಮೇಂಟೈನ್ ಮಾಡ್ಬೇಕಾಗ್ತದ್ರಿ, ಬಹಳ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಪ್ರತಿ ಸಲ ಯಾರೋ ಬಂದ್ರು ಅಂತ ಹೇಳಿ ನಾವು ನಮ್ಮ ಶೆಡ್ ಅನ್ನ ತೆಗೆದು ಇದು ಮಾಡಿ ಆತರ ಇದು ಆಗುದಿಲ್ಲ ಸರ್. ಇದರ ಈ ಅಣಬೆ ಕೃಷಿಗೆ ಯಾವ್ದಾದ್ರು ರೋಗಗಳು ಬರ್ತಾವನ್ರಿ? ಹಾ ಸರ್, ಸೈಂಟಿಫಿಕ್ ಭಾಷೆ ಒಳಗ ಇದಕ್ಕೆ ಬ್ಲಾಕ್ ಮೋಲ್ಡ್ ಮತ್ತೆ ಗ್ರೀನ್ ಮೋಲ್ಡ್ ಅಂತ ಹೇಳಿ ಎರಡು ನಮಗೆ, ಒಂದು ಹಸಿರು ಪಾಚಿದು ಒಂದು ರೋಗ ಬರ್ತದೆ ಸರ್, ಗ್ರೀನ್ ಮೋಲ್ಡ್. ಬ್ಲಾಕ್ ಮೋಲ್ಡ್ ಅದು ಕರಿದು ಬರ್ತದೆ ಸರ್ ಪಾಚಿ, ಅವು ಎರಡು ರೋಗಗಳು ಇದಕ್ಕೆ ಬರ್ತದ್ರಿ. ಇವು ಎರಡೂ ನಾವೇನು ಸ್ವಚ್ಛತೆ ಮೇಲೆ ಬರ್ತದೆ ಸರ್, ಕೆಲವೊಂದು ವಾತಾವರಣದಿಂದನೂ ಬರ್ತದೆ, ಕಣ್ಣಿ ಕಾಣಲ ಸೂಕ್ಷ್ಮಾಣು ಜೀವಿಗಳಿಂದನೂ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಅದನ್ನೇನು ನಾವೇನು ತಡಿಲಿಕ್ಕೆ ಆಗಂಗಿಲ್ಲರಿ. ಇದಕ್ಕೆ ಮತ್ತೆ ರೋಗದಲ್ಲಿ ಇದೇನು ಒಂದು ರೋಗ ಬಂತಂದ್ರೆ ಆ ಬ್ಯಾಗುಗಳನ್ನ ನಾವು ತೆಗೆದು ಒಗೆದು ಬಿಡ್ತೀವ್ರಿ ನಮ್ಮ ಶೆಡ್ ಇಂದ. ನಾವು ಇದನ್ನ ಪ್ರತಿದಿನ ಅಬ್ಸರ್ವೇಷನ್ ಮಾಡ್ತಿರ್ತೀವ್ರಿ, ಎಲ್ಲಾನು ನೋಡ್ತಾ ಇರ್ತೀವಿ. ಯಾವ್ದಾದ್ರು ಬ್ಯಾಗ್ ಹೋಗಿ ಅದು ರೋಗ ಬಂದಿದೆ ಅಂತ ನಮಗೆ ಗುರ್ತಾಯ್ತಂದ್ರೆ ಆ ಬ್ಯಾಗ್ ಅನ್ನ ತೆಗೆದು ಬಿಡ್ತೀವಿ ಸರ್. ಈ ಅಣಬೆ ಕೃಷಿಯಲ್ಲಿ ರೋಗಗಳು ಬರ್ತಾವ ಅಂತ ಹೇಳಿದ್ರಿ, ಇದಕ್ಕೇನ್ರ ಸ್ಪ್ರೇ ಅದು ಮಾಡ್ತೀರಿನ? ಇಲ್ಲ ಸರ್, ಇದಕ್ಕೆ ಯಾವ್ದೇ ರೀತಿ ಸ್ಪ್ರೇ ಇಲ್ರಿ. ನಾವೇನು ನಮ್ಮ ಶೆಡ್ ನಲ್ಲಿ ಇದಕ್ಕೆ ರೆಕಮೆಂಡೆಡ್ ಮಾಡಿದ್ದು ಒಂದು ವಾತಾವರಣ ನಾವು ಇದು ಮಾಡ್ಕೋಬೇಕಾಗ್ತದ. 70-80% ಹ್ಯುಮಿಡಿಟಿ ಇರ್ಬೇಕು ಸರ್. ಈ ಅಣಬೆ ಕೃಷಿಯಲ್ಲಿ ರೋಗಗಳನ್ನು ಯಾವ ರೀತಿ ಹತೋಟಿ ಮಾಡ್ಬೇಕು? ಹತೋಟಿ ಅಂದ್ರೆ ಇದರಲ್ಲಿ ಏನು ಇಲ್ಲ ಸರ್, ಹತೋಟಿ ಮಾಡ್ಲಿಕ್ಕೆ ಬರಲ್ಲ. ನಾವು ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತಾ ನಮ್ದೇನು ನಾವು ಹುಲ್ಲನ್ನು ಒಣಗಿಸುವ ಪ್ರಮಾಣ ಅದರಲ್ಲಿ ವ್ಯತ್ಯಾಸ ಆಯ್ತಂದ್ರು ರೋಗ ಬರ್ತದ್ರಿ. ಇಲ್ಲಾಂದ್ರೆ ಗಾಳಿ ಮೂಲಕ ಬರುವ ಚಾನ್ಸಸ್ ಇರ್ತದೆ, ಗಾಳಿಯಿಂದ ಬರೋದು ನಾವೇನು ಮಾಡ್ಲಿಕ್ಕಾಗಲ್ರಿ. ಇದೇನು ಸ್ವಚ್ಛತಾ ಮೇಂಟೈನ್ ಮಾಡೋದು ಏನಿರ್ತದಲ್ರಿ, ಹೈಜೀನ್ ಮೇಂಟೈನ್ ಮಾಡೋದು, ಅದರಲ್ಲಿ ನಾವು ಸರಿಯಾಗಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಅರ್ಧ ರೋಗಗಳನ್ನ ಹತೋಟಿ ಮಾಡಬಹುದು. ಇದು ಬಂದ ನಂತರ, ಒಂದ್ ವೇಳೆ ರೋಗ ಬಂತು, ಬಂದ ನಂತರ ನಾವು ಯಾವ್ದೇ ತರ ಎಣ್ಣೆ ಗೊಬ್ಬರ ಅದಕ್ಕೆ ಸಿಂಪಡಣೆ ಮಾಡಂಗಿಲ್ರಿ. ಇದಕ್ ಮಾಡಿದ್ರು ನಮ್ ಬೆಳೆ ಉಳಿಯೋದಿಲ್ಲ. ಇದೇನ್ರಿ ಪೂರ್ತಿ ಸಾವಯವ ಪದ್ಧತಿಯಲ್ಲೇ ಬೆಳೆದ್ರು ಅಂದ್ರೆ ಇದು ಸಾವಯವ ಆಹಾರ ಅಂತ ಹೇಳ್ಬೋದು. ಹೌದೌದು ಸರ್, ಸಾವಯವ ಆಹಾರ ಸರ್. ಈ ಅಣಬೆಯ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಐತ್ರಿ? ಇದು ಬಹಳ ಪ್ರಮುಖ ಆಗ್ತದೆ ಸರ್ ಈ ಕೃಷಿಯಲ್ಲಿ, ಇಂಪಾರ್ಟೆಂಟ್ ಇದು. ಹೆಂಗಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ, ನಾನು 3 ವರ್ಷಲಿದ್ದ ಮಾರುಕಟ್ಟೆ ಒಳಗ ನೋಡ್ಲಿಕ್ಕತ್ತಿದ್ದು ನನ್ನ ಅನುಭವದ ಪ್ರಕಾರ ಸರ್ ಕಡಿಮೆ ಇದೆ ಸರ್ ಮಾರುಕಟ್ಟೆ. ಜನ ಇದ್ದಾರೆ ತಿನ್ನೋರು, ಅವರಿಗೆ ನಾವು ರೀಚ್ ಆಗ್ಬೇಕಾಗ್ತದ. ಈ ಯಾವ್ದೇ ಒಂದು ಹೊಸ ತರ ಮಾಡಿರ್ತೀವಿ ಅಂದಾಗ ನಾವು ಒಂದೇ ತಿಂಗಳಲ್ಲಿ ನಾವು ಅದನ್ನ ಅಭಿವೃದ್ಧಿ ಆಗಿ ಉಡಬೇಕು ಅಂತಂದ್ರೆ ಕಷ್ಟ ಆಗ್ತದ. ನಾವು ಅದಕ್ಕೆ ಆದತ್ತ ಒಂದು ಟೈಮ್ ಇರ್ತದ, ಅಲ್ಲಿ ತನಕ ನಾವು ಕಾಯ್ದಿವಪ್ಪ ಅಂದ್ರೆ ನಡೀತದೆ ಸರ್. ನಾನು ಫಸ್ಟ್ ಕೃಷಿ ಆರಂಭ ಮಾಡಿದಾಗ ಸರ್ ಅಣಬೆದ್ದು 1-1.5 ವರ್ಷ ತನಕ ನನಗೆ ಗ್ರಾಹಕರದು ಬಹಳ ಕೊರತೆ ಇತ್ತು ಸರ್. ಇವಾಗ 1.5 ವರ್ಷ ಆದ ನಂತರ ನನಗೆ ಗ್ರಾಹಕರದು ಒಂದು ಇದು ಆಗಿದೆ ರೀ ಅಲ್ಲಿಂದ ನಮ್ದು. ಅದಕ್ಕೆ ಅದೇ ಹೇಳ್ತಾ ಇದೀವಿ ನಾವೇನಂದ್ರೆ, ಸ್ವಲ್ಪ ಯಾವ್ದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಬೇಗ ಆಗ್ಬೇಕನ್ನೋದು ಇದಾಗ್ತದ. ಅದಕ್ಕೇನದಲ್ಲ ಸ್ವಲ್ಪ ಒಂದು ಕಾಲಾವಕಾಶ ಕೊಟ್ಟುಕೊಂಡು ನಾವು ಅದರ ಪ್ರಕಾರ ಮಾಡಿದ್ವಿ ಅಂದ್ರೆ ಒಳ್ಳೆ ಇದು ಅದ ಸರ್. ಇದು ತಾಳ್ಮೆ ಬಹಳ ಬೇಕಾಗ್ತದೆ ಸರ್. ಹಾ ಸರ್, ನೆರಳಿನಲ್ಲೇ ಕುಂತು ಮಾಡುವ ಕೆಲಸ ಐತೆ ಸರ್ ಇದು ಅಣಬೆ ಕೃಷಿ. ನಾವೇನು ಬಿಸಿಲಿನಲ್ಲಿ ಹೊರಗೆ ಹೋಗುದು ಮಾಡುದು ಆತರ ಏನು ಇಲ್ರಿ, ಎಲ್ಲಾನು ನೆರಳಿನಲ್ಲೇ ನಮ್ ಶೆಡ್ ನಲ್ಲೇ ಕುಂತು ಮಾಡುವ ಕೆಲಸ ಆಗ್ತದ. ನಮ್ಮ ಮಲೆನಾಡು ಪ್ರದೇಶದ ಕಡೆ ಹೆಣ್ಮಕ್ಳೆ ಈ ಕೃಷಿಯನ್ನು ಮಾಡ್ತಿದ್ದಾರೆ. ಈ ತರ ಇದ ನಮ್ಮಲ್ಲಿ ರೈತ ಮಹಿಳೆಯರಿದ್ದಾರೆ, ರೈತರು ಅವರು ಇದನ್ನ ಸ್ವಲ್ಪ ಒಲವು ತೋರಿಸಿ ಮಾಡಿ ಮತ್ತೆ ಇದು ನಮ್ಮ ಬಿಜಾಪುರದಲ್ಲಿನೂ ಈ ಬೆಳೆಯನ್ನ ಪ್ರಸ್ತುತ ಆಗ್ಬೇಕು, ದಿನ ಬಳಕೆ ಪ್ರಮಾಣ ಹೆಚ್ಚಾಗಬೇಕು ಎಲ್ಲಾರ್ದು ಅಂತ ಹೇಳಿ ವರ್ಕ್ ಅದ್ರ ಮೇಲೆ ಮಾಡ್ತಾ ಇದ್ದೀವಿ ಸರ್. ಈಗ ಈ ಅಣಬೆಯನ್ನ ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೇಳಿದ್ರಿ. ಹಾ ಸರ್, ಆದ್ರೆ ಯಾವ ರೀತಿ ಮಾಡ್ತೀರಿ? ನಮ್ಮದು ಪ್ರೊಡಕ್ಷನ್ ಎಷ್ಟು ಬರ್ತದಂದ್ರೆ ಉತ್ಪಾದನೆ

ಸ್ಪೋರ್ಟ್ಸ್ ಆನ್ ದಿ ರೇಡಿಯೋ.